ನಿಮ್ಮ ಸುರಕ್ಷತೆಯೇ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯಾಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣಂತ, ನೀರು ಬಳಕೆದಾರರ ಸಹಕಾರಿ ಸಂಘಗಳು ನೀರಾವರಿಯ ಸಮರ್ಪಕ ನಿರ್ವಹಣೆ ಈ ಕುರಿತು ಧಾರವಾಡ ವಾಲ್ಮೀಯ ಸಮಾಲೋಚಕರಾದ ಸುರೇಶ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ. ವಾಲ್ಮಿ ಜಲನೆಲ ಜಾಗೃತಿ ಸರಣಿ ಕಾರ್ಯಕ್ರಮ, ನೀರು ಮತ್ತು ನೆಲ ನಿರ್ವಹಣೆ. ಜಲವೆಂಬುದು ಸೆಲೆಯಲ್ಲವೇ ಇಹಕೆ, ನೆಲವೆಂಬುದು ನೆಲೆಯಲ್ಲವೇ ನಮಗೆ. ಉಳುವೊಡೆಯಗೆ ಉಸಿರೇ ಪ್ರತಿ ಕ್ಷಣಕ್ಕೆ, ಉಳು ಸಾಗಲಿ ಮೈ ತುಂಬಲಿ ಕಳೆಯುಕ್ಕಲಿ ಇಳಗೆ ಕಳೆಯುಕ್ಕಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಧಾರವಾಡ. ಜಲ ಸಂಕಷ್ಟದ ಸಂದರ್ಭದಲ್ಲಿ ನೀರು ಬಳಕೆದಾರರ ಸಹಕಾರ ಸಂಘಗಳೇ ಸುವರ್ಣ ಮಾರ್ಗಗಳು. ನಾಡಿನ ಜಲ ಸಂಕಷ್ಟ ಪರಿಹರಿಸಲು ಪ್ರಯತ್ನ ಮಾಡುತ್ತಿದೆ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಧಾರವಾಡ. ಪ್ರತಿ ಹನಿಗೆ ಅಧಿಕ ಬೆಳೆ, ಪ್ರತಿ ಹೊಲಕ್ಕೂ ನೀರು ಎಂಬ ಕಾರ್ಯಕ್ರಮವನ್ನು ವಾಲ್ಮಿ ಅನುಷ್ಠಾನಗೊಳಿಸುತ್ತಿದೆ. ಅಮೂಲ್ಯವಾದ ನೀರು ವ್ಯರ್ಥ ಪೋಲಾಗದೆ ರೈತರ ಸಹಭಾಗಿತ್ವದಲ್ಲಿ ನೀರಾವರಿಗೆ ಆದ್ಯತೆ ಕೊಡುತ್ತಿದೆ ವಾಲ್ಮಿ. ಜಲ ಸಹಕಾರಿ ಸಂಘಗಳಿಂದ ನೀರಿನ ವೈಜ್ಞಾನಿಕ ಉಪಯೋಗಕ್ಕೆ ಶ್ರಮಿಸುತ್ತಿದೆ ವಾಲ್ಮಿ. ನೀರಾವರಿಗೆ ಸಂಬಂಧಪಟ್ಟಂತೆ ರೈತರು, ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳಿಗೆ ಸೂಕ್ತ ತರಬೇತಿ, ಸಂಶೋಧನೆ, ಪ್ರಾತ್ಯಕ್ಷಿಕೆ ಹಾಗೂ ಪ್ರಕಟಣೆ. ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ಬೇಲೂರು ಕೈಗಾರಿಕಾ ವಸಾಹತು, ಧಾರವಾಡ 580011. ವಾಲ್ಮಿ ಜಲವೆಂಬುದು ಸೆಲೆಯಲ್ಲವೇ ಇಹಕೆ. ಜಲ ಮತ್ತು ನೆಲ ನಿರ್ವಹಣೆಯ ಮಹತ್ವ ಈ ವಿಷಯವಾಗಿ ವಾಲ್ಮಿಯ ನಿರ್ದೇಶಕರಾದ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಬಸು ಬೇವಿನಗಿಡದ್. ಆತ್ಮೀಯರೇ, ವಾಲ್ಮಿ ಜಲ ನೆಲ ಜಾಗೃತಿ ಈ ಕಾರ್ಯಕ್ರಮದಲ್ಲಿ ಈ ಹೊತ್ತು ನಮ್ಮೊಂದಿಗೆ ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಇದರ ನಿರ್ದೇಶಕರಾದಂತಹ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರಿದ್ದಾರೆ. ಈ ಜಲ ಮತ್ತು ನೆಲ ಇದರ ನಿರ್ವಹಣೆಯಲ್ಲಿ ಸಾಕಷ್ಟು ಪ್ರಾವೀಣ್ಯತೆಯನ್ನು ಗಳಿಸಿದಂತಹ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ಈ ಹೊತ್ತು ನಮ್ಮ ಎಲ್ಲ ಲಕ್ಷಾಂತರ ಕೇಳುಗರಿಗೆ ಕೆಲವು ಸಂಗತಿಗಳನ್ನ ಮನದಟ್ಟು ಮಾಡ್ತಾ ಇದ್ದಾರೆ. ಇಂತಹ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ನಮ್ಮೊಂದಿಗೆ ನಮಸ್ಕಾರ ಸರ್. ನಮಸ್ಕಾರ ಬಸು ಬೇವಿನ ಗಿಡದವರೇ. ಈ ಜಲ ನಿರ್ವಹಣೆಯನ್ನ ಮಾಡಬೇಕಾದ ಅವಶ್ಯಕತೆ ಹೆಂಗೈತಿ? ನಮ್ಮ ಎಲ್ಲ ಕೃಷಿಕರು ಇರಬಹುದು, ಸಾರ್ವಜನಿಕರು ಇರಬಹುದು, ವಾಲ್ಮಿ ಸಂಸ್ಥೆ ಅದರಲ್ಲಿ ಏನ್ ಮಾಡ್ತಾ ಇದೆ ಮತ್ತೆ ಇತರ ಸಂಸ್ಥೆಗಳು ಯಾವ ರೀತಿ ಕ್ರಮಗಳನ್ನ ವಹಿಸ್ತಾ ಇದಾವೆ ಅದ್ರ ಬಗ್ಗೆ ನಾನು ಫಸ್ಟ್ ಗೆ ಏನ್ ಕೇಳ್ಬೇಕು ಮಾಡ್ತೇನೆ ಅಂತಂದ್ರೆ, ನಿಮ್ಗೆ ಈ ಜಲ ಮತ್ತು ನೆಲ, ಈ ನೆಲ ಅನ್ನೋದು ಇಷ್ಟೆಲ್ಲಾ ಕಾಣ್ತದ, ಕಣ್ ಹರಿಸಿದಷ್ಟು ಕಾಣ್ತಿರ್ತದೆ, ಮತ್ತೆ ಜಲ ಎಷ್ಟೆಲ್ಲ ಇರ್ತದೆ ಅಂತ ಹಿಂಗ ಅನಿಸ್ತಿರ್ತದೆ, ಅದು ಆಕ್ಚುಲಿ ಇದರ ಸ್ಥಿತಿಗತಿ ಏನು? ಈಗ ತಾವು ಕೇಳಿದು ಬಹಳ ಒಂದು ಅತ್ಯಂತ ಮುಖ್ಯವಾದ ಮತ್ತು ಕ್ರಿಟಿಕಲ್ ಪ್ರಶ್ನೆ. ತೋರಿಕೆಗೆ ಅಥವಾ ನೋಡ್ಲಿಕ್ಕಾಗಿ ನಮಗೆ ಜಗತ್ತಿನಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಭೂಮಿ ಇದೆ ಮತ್ತು ಸಾಕಷ್ಟು ನೀರಿದೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಜನ, ಭಗವಂತ ಕೊಟ್ಟು ಮರ್ತಿದ್ದಾನೆ, ಸಾಕಷ್ಟು ಭೂಮಿ ಇದೆ, ಸಾಕಷ್ಟು ನೀರಿದೆ ಅಂತ ಹೇಳ್ತಾರಲ್ಲ, ಇದು ಎಲ್ಲೋ ಒಂಥರ ನನಗೆ ಭ್ರಮೆ ಅನ್ನಿಸ್ತದೆ. ವಾಸ್ತವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದ ನೋಡಿದ್ದಾದರೆ ಕರ್ನಾಟಕ ಒಂದು ನಿರ್ದಿಷ್ಟ ಭೌಗೋಳಿಕ ಕ್ಷೇತ್ರದಲ್ಲಿ ನಿರ್ದಿಷ್ಟವಾದಂತ ಸಾಗುವಳಿ ಕ್ಷೇತ್ರದ ಉದಾಹರಣೆ ಭಾರತ 328 million ಹೆಕ್ಟೇರ್ ನಮ್ದು ಭೌಗೋಳಿಕ ಪ್ರದೇಶ ನಮ್ಮ ದೇಶದಾದರೂ ಕೂಡ ಕೇವಲ 145 million ಹೆಕ್ಟೇರ್, 10 lakh hectare ಮಾತ್ರ ನಮಗೆ ಸಾಗುವಳಿ ಯೋಗ್ಯ ಇದೆ. ಅದರಲ್ಲಿ ನಾವು ಇಡೀ ದೇಶಕ್ಕೆ ಬೇಕಾಗುವಂತ ಆಹಾರ ಧಾನ್ಯವನ್ನ ಕೃಷಿ ಉತ್ಪಾದನೆ ಸಾಧಿಸಬೇಕು. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ 19 lakh ಇದ್ರೂ ಕೂಡ ಸಾಗುವಳಿಗೆ ಅಷ್ಟೇ 10 9 10 lakh ಲಭ್ಯ ಇದೆ. ಇನ್ನು ಈ ಲಭ್ಯವಿರುವ ಭೂಮಿಯಲ್ಲಿ ಸಾಗುವಳಿ ಭೂಮಿಯಲ್ಲಿ ಅನೇಕ ಸಮಸ್ಯೆಗಳಿಂದ 50% ಭೂಮಿ ನಮಗೆ ಸಾಗುವಳಿಯಿಂದ ಹೊರಗೆ ಹೋಗ್ತಾ ಇದೆ. ಇದು ಬಹಳ ದುರದೃಷ್ಟಕರವಾದ ಬೆಳವಣಿಗೆ. ಇದ್ರ ಬಗ್ಗೆ ನಾವು ಬಹಳ ಜಾಗ್ರತೆ ಆಗಿರ ಇದ್ದ ಭೂಮಿಯಲ್ಲಿ ಹೊರಗೆ ಹೋಗ್ತಾ ಇದೆ. ಹೊರಗೆ ಹೋಗ್ತಾ ಇದೆ ಅಂದ್ರೆ ಸಾಗುವಳಿ ಯೋಗ್ಯ ಇಲ್ದಂಗೆ ಆಗ್ಬಿಡುತ್ತೆ. ಭೂಮಿ ಯಾಕೆ ಈ ರೀತಿ ಸಮಸ್ಯಾತ್ಮಕ ಆಗ್ತಾ ಇದೆ ಅಂದ್ರೆ, ಒಂದು ನೈಸರ್ಗಿಕ ಬೆಳವಣಿಗೆಗಳು, ಆಂತರಿಕ ಬೆಳವಣಿಗೆಗಳು. ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿ ಅದನ್ನು ಸುಧಾರಣೆ ಮಾಡ್ಕೊಳ್ಕೋತರೂ ನಿಸರ್ಗ ತನ್ನದೇ ಆದಂಥ ಒಂದು ಪ್ರಕ್ರಿಯೆ ಇರ್ತದೆ. ಇನ್ನು ಮಾನವ ನಿರ್ಮಿತ ಸಮಸ್ಯೆಗಳು, ಈ ಸಾಗುವಳಿ ಪದ್ಧತಿಗಳಿರ್ಬೋದು, ಅವೈಜ್ಞಾನಿಕ ಸಾಗುವಳಿ ಪದ್ಧತಿಗಳಿರ್ಬೋದು, ಅವೈಜ್ಞಾನಿಕ ನೀರಿನ ನಿರ್ವಹಣಾ ಪದ್ಧತಿ ಇರ್ಬೋದು. ಉದಾಹರಣೆ ತಮ್ಗೆ ಹೇಳ್ತೀನಿ, ನನ್ನ ಅನುಭವದಲ್ಲಿ ಬಂದಿದ್ದು, ನಾನು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಒಂದು ಸಾಮಾನ್ಯ ಒಂದು ಸರ್ವೆ ಮಾಡಿದಾಗ 20-25% ಭೂಮಿ, ಫಲವತ್ತಾದ ಭೂಮಿ ಕೃಷಿಯಿಂದ ಹೊರಗೆ ಉಳಿತಾ ಇದೆ ಸರ್, ಸೌಳು ಜೌಳು ಸಮಸ್ಯೆಯಿಂದ. ಸೌಳು ಜೌಳು ಯಾಕಾಯಿತು ಅಂದರೆ ಅವೈಜ್ಞಾನಿಕ ನೀರಿನ ನಿರ್ವಹಣೆ, ಅತಿಯಾದ ನೀರಿನ ಬಳಕೆ ಮತ್ತು ಅವೈಜ್ಞಾನಿಕ ಬಳಕೆ. ಇನ್ನು ಎರಡನೇದ್ದು, ನಮ್ಮದು ಬಹಳಷ್ಟು ಸಾಗುವಳಿ ಕ್ಷೇತ್ರವನ್ನು ನಾವು ಆಕ್ರಮಿಸಿ ರಸ್ತೆಗಳು ಕಟ್ಟಡಗಳು ಆಕ್ರಮಣ ಮಾಡ್ತಾ ಇದ್ದೇವಲ್ಲ, ಅದರಿಂದ ಉದಾಹರಣೆಗೆ ಇಟ್ಟಂಗಿ ಪಾದನೆ, ಇನ್ನು ಅನೇಕ ಇಂಡಸ್ಟ್ರಿಯಲ್ ಪರ್ಪಸ್ಗೆ ನಾವೇನು ಭೂಮಿ, ಇದರಿಂದ ಕೃಷಿಗೆ ಯೋಗ್ಯವಾದಂಥ ಸಾಗುವಳಿ ಭೂಮಿ, ಫಲವತ್ತಾದ ಭೂಮಿ, ಯಾವುದು ಆಹಾರ ಉತ್ಪಾದನೆಗೆ ಮೂಲಾಧಾರ ಇದೆ ಅದರ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಒಂದು, ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮತ್ತು ಎರಡನೇದು ಭೂಮಿಯ ಗುಣ, ಕ್ವಾಲಿಟಿ ಆಫ್ ದ ಸಾಯಿಲ್, ಅದು ಕೂಡ ಕಡಿಮೆ, ಅದು ಕೂಡ ಕಳವಳಕಾರಿ. ಡಾಕ್ಟರ್ ಪೋದ್ದಾರ್, ನೀವು ಬಹಳ ಈ ಸ್ವಾರಸ್ಯಕರ ಮತ್ತು ಬಹಳ ಒಳ್ಳೆ ಮಾಹಿತಿ ಹಂಚಿಕೊಂಡ್ರಿ. ಅಂದ್ರೆ ಹೆಂಗ್ ನಮ್ಗೆ ಗೊತ್ತಿಲ್ಲದಂಗ ನಾವು ಎಷ್ಟು ಭೂಮಿಯನ್ನ ಕಬಳಿಸ್ತಿರ್ತೇವಂತ. ಹೌದು ಹೌದು. ಈ ಏನು ನಾಗಾಲೋಟದಲ್ಲಿ ನಡೀತಕ್ಕಿರ್ತಕ್ಕಂತ ಏನು ಕಮರ್ಷಿಯಲ್ ಲೈಫ್ ಸ್ಟೈಲ್ ಬಂದಿದೆಯಲ್ಲ, ಅದು ಮನುಷ್ಯ ತನ್ನ ಅವಶ್ಯಕತೆಗಳ ಮೀರಿ ನಿಸರ್ಗ ಸಂಪನ್ಮೂಲಗಳನ್ನ ಕಬಳಿಸ್ತಾ ಇದ್ದಾನೆ ಅಥವಾ ದುರುಪಯೋಗ ಮಾಡ್ಕೊತೇನೆ, ನನ್ನೊಂದು ವೈಯಕ್ತಿಕ ಒಂದು ಇದು ಇದೆ ನಂಬಿಕೆ. ಅದನ್ನ ಸುವ್ಯವಸ್ಥಿತವಾಗಿ ಸುಸ್ಥಿರವಾಗಿ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ನಮಗೆ ನಮ್ಮ ಸಮಾಜಕ್ಕೆ ಇವತ್ತು ಬೇಕಾಗಿದೆ. ಎಷ್ಟು ಬೇಕೋ ಅಷ್ಟು. ಅವಶ್ಯಕತೆಗಿಂತ ಹೆಚ್ಚಿಗೆ ಭೂಮಿ ನಾವು ಕಬಳಿಸಿದ್ರೆ ಆಹಾರ ಉತ್ಪಾದನೆ ಧಕ್ಕೆ ಆಗ್ತದೆ. ಬಹಳಷ್ಟು ವಿವಿಧ ರೀತಿಯಲ್ಲಿ ಸಾಗುವಳಿ ಯೋಗ್ಯವಾದಂಥ ಭೂಮಿ ಆ ಕೃಷಿಯಿಂದ ಹೊರಗೆ ಹೋಗ್ತಾ ಇದೆ ಸರ್. ಮುಂದಿನ ದಿನಗಳಲ್ಲಿ ನಮಗೆ ಆಹಾರ ಧಾನ್ಯದ ಸಮಸ್ಯೆ ಉದ್ಭವ ಆಗೋ ಸಾಧ್ಯತೆಗಳಿವೆ. ಅಂದ್ರೆ ಯಾವಾಗ ನಾವು ಅದು ಫುಲ್ ನಾವು ಕುತ್ತಿಗೆ ತನಕ ನೀರು ಬಂದಾಗ ಗೊತ್ತಾಗುದು ಅಂತಿದೆ, ಹಿಂಗೂ ಆಗ್ತದೆ. ಹೌದು. ಈ ರೀತಿ ಜಗತ್ತಿನ ಕೆಲವೊಂದು ರಾಷ್ಟ್ರಗಳ ಉದಾಹರಣೆಗಳಂತ ತೋಣಿದೆ. ಆದ್ರೆ ಯಾವ ರಾಷ್ಟ್ರದಲ್ಲಿ, ನಮ್ಮಲ್ಲಿ ಕೂಡ ಭಾರತ ದೇಶದಲ್ಲಿ ಐತಿಹಾಸಿಕವಾಗಿ ಮಣ್ಣಿನ ಗುಣಧರ್ಮ ಕೆಟ್ಟ ಹೋಗಿದೆ, ಫಲವತ್ತತೆ ಕೆಟ್ಟ ಹೋಗಿದೆ, ಅಲ್ಲಿ ನಾಗರಿಕತೆ ಕೂಡ ನಶಿಸಿ ಹೋಗಿದೆ, ಈ ಚಾರಿತ್ರಿಕ ಸತ್ಯವನ್ನು ನಾವು ಮರಿಬಾರದು. ವಾ ವಾ ವಾ ವಾ. ವಾಲ್ಮೀಕಿ ತರಬೇತಿ ಮಾಡ್ತಾ ಇದೀವಿ. ತರಬೇತಿಗೆ ನಾವು ಫಿಸಿಕಲ್ ಟ್ರೈನಿಂಗ್, ದೈಹಿಕವಾಗಿ ತರಬೇತಿಗಳ ಸಾಧ್ಯತೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಕುಂಠಿತ ಆಗಿದೆ. ಇರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಂಸ್ಥೆಯ ಕಟ್ಟಡ ಇನ್ಫ್ರಾಸ್ಟ್ರಕ್ಚರ್ನ ನಾವು ಧಾರವಾಡ IIT ಕೂಡ ಹಂಚಿಕೊಂಡಿರೋದ್ರಿಂದ ವಾಲ್ಮೀಕಿ ಇರ್ತಕ್ಕಂಥ ಸ್ವಲ್ಪ ಮೂಲಭೂತ ಸೌಕರ್ಯ ಸ್ವಲ್ಪ ನಿರ್ದಿಷ್ಟ ಪ್ರಮಾಣ ಆಗಿರೋದ್ರಿಂದ ಹೆಚ್ಚಿನ ಮಟ್ಟಿಗೆ ನಾವು ಮಾಸ್ ಮೀಡಿಯಾ ಸಮೂಹ ಮಾಧ್ಯಮಗಳನ್ನು ಬಳಸಿಕೊಂಡು ಅದರಲ್ಲಿ ಮುಖ್ಯವಾಗಿ ರೇಡಿಯೋ ಟೆಲಿವಿಷನ್ ಬಳಸ್ಕೊಂಡಿದ್ದೀವಿ. ಈ ರೇಡಿಯೋ ಅಂತೂ ತಮ್ಮದೇ ಈಗ ನಮ್ಮ ಆಕಾಶವಾಣಿ ಧಾರವಾಡದಿಂದ ಬಹಳಷ್ಟು ನಮಗೆ ಅನುಕೂಲತೆಗಳಾಗಿವೆ. ಜನರು ಮುಟ್ಲಿಕ್ಕೆ ಸಾಧ್ಯ. ಲಕ್ಷಾಂತರ ವಾಲ್ಮೀಕಿ ಕರೆದಾಗ 50, 100, 200 ಜನ ಬರ್ತಾರೆ. ಇಲ್ಲಿ ಲಕ್ಷಾಂತರ ರೈತರಿಗೆ ನಾವು ಮುಟ್ಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಇದನ್ನು ಮೀರಿ ಕೂಡ ಇತ್ತೀಚೆಗೆ ನಾವು ಒಂದು ಹೊಸ ತಂತ್ರಜ್ಞಾನವನ್ನು ನಾವು ಬಳಸಿಕೊಂಡು, ಅದೇನಪ್ಪ ಅಂದ್ರೆ ಸ್ಯಾಟ್ಕಾಮ್, ಸ್ಯಾಟಲೈಟ್ ಕಮ್ಯುನಿಕೇಶನ್. ನಮ್ಮ ಮೈಸೂರಿನ ಅಬ್ದುಲ್ ನಜೀರ್ ಸಾಹಿಬ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ವ್ಯವಸ್ಥೆ ಇದೆ ಸರ್, ತಮ್ಮದೇ ಆಗಿ ಸ್ಟುಡಿಯೋ ಇದೆ. ಆ ಸ್ಟುಡಿಯೋದಲ್ಲಿ ಅಲ್ಲಿ ವಿಡಿಯೋ ಇದೆ. ಅಲ್ಲಿ ನಾವು ಕುತ್ಕೊಂಡು ಒಂದು 4 ಜನ ಪ್ರೊಫೆಸರ್ ಏನಾದ್ರು ಚರ್ಚೆ ಮಾಡಿದ್ರೆ ಅದು ರಾಜ್ಯದ ಲಕ್ಷಾಂತರ ರೈತರಿಗೆ ಅಥವಾ ಅಧಿಕಾರಿಗಳಿಗೆ ಮುಟ್ತದೆ. ಇಂಥ ಒಂದು ವ್ಯವಸ್ಥೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಮಾಡಿದ್ದಾರೆ. ಅದನ್ನು ನಾವು ವಾಲ್ಮೀಕಿಯಿಂದ ಪ್ರಥಮ ಬಾರಿಗೆ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಅದನ್ನು ಸರಿಯಾಗಿ ಬಳಸಿಕೊಂಡಿದ್ದೀವಿ. ಅದರ ಮುಖಾಂತರ ಇವತ್ತು ಏನಾದರೂ ನಾವು ಹೇಳಿದ ಎಲ್ಲನೂ ಅನುಷ್ಠಾನ ಆಗಿದೆ ಅಂತ ನಾನು ಹೇಳ್ತಾ ಇರಲಿಲ್ಲ, ಬಟ್ ನಾವು ಏನು ಹೇಳಿದ ಅದರ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ ರೈತರು. ಇವತ್ತು ಜಲ ನೆಲ ಚರ್ಚೆ ಆಗ್ತಾ ಇದೆ, ನೀರು ಬಳಕೆ ಅದರ ಸಂಘದ ಬಗ್ಗೆ ಚರ್ಚೆ ಆಯ್ತದೆ, ಮತ್ತು ವಾಲ್ಮೀಕಿ ಬಗ್ಗೆ ಚರ್ಚೆ ಆಯ್ತು. ಇಷ್ಟರ ಮಟ್ಟಿಗೆ ನನಗೆ ಸಮಾಧಾನ ಇದೆ ಸರ್. ಜೊತೆಗೆ ಇನ್ನೊಂದು ಬಸವರಾಜರು, ತರಬೇತಿ, ಸಂಶೋಧನೆ, ಪ್ರಾತ್ಯಕ್ಷತೆ, ಮತ್ತು ಅದರ ಜೊತೆಗೆ ನಾವು ಪ್ರಕಟಣೆಗಳನ್ನು ಮಾಡಿದ್ದೀವಿ ಸರ್. ಸುಮಾರು 30-40 ಪ್ರಕಟಣೆಗಳನ್ನು ನಾವು ಆಂಗ್ಲ ಭಾಷೆಯಲ್ಲಿ ಮಾಡಲಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ನಾಡಿನ ಸಣ್ಣ 4ನೇ ವರ್ಗದ ಕಲಿತ ರೈತನಿಗೆ ಕೂಡ ಅರ್ಥ ಆಗಲಿ ಅಂತ ಹೇಳಿ ನಾವು ನಮ್ಮೆಲ್ಲ ಪ್ರಾಧ್ಯಾಪಕರೊಂದು ಸೇರಿಕೊಂಡು ಅವ್ರಿಗೆ ತಿಳಿಯುವಂಗ ತಿಳಿಯುವ ರೀತಿ ಸಚಿತ್ರವಾಗಿ ಸಮಗ್ರವಾಗಿ ಸರಳ ಕನ್ನಡ ಶಾಲೆಯಲ್ಲಿ ಅಂಕ್ಲಿಪಿ ತಿಂದಿರ್ತಿತ್ತು ನಮಗೆ. ಆ ರೀತಿಯಲ್ಲಿ ನಾವು ಈ ಪ್ರಕಟಣೆಗಳನ್ನ ಒಂದು ಲಕ್ಷಾಂತರ ಪ್ರತಿಗಳನ್ನ ನಾವು ಹಂಚಿದೀವಿ. ಇದು ಕೂಡ ಜನರಿಗೆ ಮುಟ್ಟಿದೆ, ತಿಳುವಳಿಕೆ ಬರ್ತದೆ. ಮತ್ತೆ ಸಾಕಷ್ಟು ನಾವು ನೀರಾವರಿ ಬೇಕಂತೇಳಿ ಬೋರ್ಗಳನ್ನು ಕೊರಿಸ್ತಿರ್ತೇವೆ, ಅದ್ರ ಬಗ್ಗೆ ಈಗ ಬಾವಿ ಇರ್ಬೋದು ಇಂಥ ಇವುಗಳನ್ನು ಕೂಡ ಬಳಸುವಂತ ಬಗ್ಗೆ ಹೆಂಗಂತ ಸರ್? ಒಟ್ಟಾರೆ ಸಮಗ್ರವಾಗಿ ನೀರಿನ ಸದ್ಬಳಕೆ ಬಗ್ಗೆ ನಮಗೆ ಚಿತ್ರ ಬರಬೇಕು. ಮೊದಲೇ ನದಿ ನೀರು, ಅಣೆಕಟ್ಟು ನೀರು ಇರ್ಬೋದು, ಹರಿ ನೀರು, ಹಳ್ಳ ಕೊಳ್ಳ ಕಲ್ಯಾಣಿ ಪುಷ್ಕರಣ ನೀರು ಇರ್ಬೋದು, ಮತ್ತು ಅಂತರ್ಜಲ ನೀರು ಒಂದೇ ರೀ. ಜಗತ್ತಿನ ಎಲ್ಲ ನೀರು ಒಂದೇ. ನೀವು ಬೋರ್ವೆಲಿನ ನೀರು ತೆಗೆದ್ರೆ, ನೀರು ನೀವು ಎಕ್ಸ್ಟ್ರಾಕ್ಟ್ ಮಾಡಿದರೆ ಅದು ನಮ್ಮ ಅಣೆಕಟ್ಟು ನೀರನ್ನು ಹೀರ್ತದೆ, ನಮ್ಮ ಕೆರೆ ನೀರನ್ನು ಹೀರ್ತದೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಕೆರೆಗಳು ಬೇಗ ಬೇಗ ಬತ್ತಿ ಹೋಗ್ತಾವ? ಮಳೆ ಆದಾಗ ಸಾಕಷ್ಟು ನೀರು ಇರ್ತದೆ. ಹಿಂದಿನ ಕಾಲದಲ್ಲಿ ವರ್ಷ ಇಡೀ ನೀರು ಇರ್ತಿತ್ತು ಆ ಕೆರೆಯಲ್ಲಿ. ಆದ್ರೆ ಇವತ್ತು ನೀವು 3-4 ತಿಂಗಳಲ್ಲಿ ಆ ಕೆರೆ ನೀರು ಹೋಯ್ತು, ಮಾಯ ಆಗ್ತದೆ ನೀರು. ಎಲ್ಲಿ ಹೋಯ್ತು ಅಂದ್ರೆ, ಇದುವರೆಗೂ ನೆಲ ಜಲ ಸಮಗ್ರ ನಿರ್ವಹಣೆ ಕುರಿತು ಧಾರವಾಡ ವಾಲ್ಮೀ ನಿರ್ದೇಶಕರಾದ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಈಗ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಂದಿಗವಾಡದ ದ್ಯಾಮಣ್ಣ ಗದಿಯಪ್ಪ ಬಡ್ಗೇರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಳು. ಗದಗ ತಾಲೂಕು ರೋಣದ ದ್ಯಾಮಣ್ಣ ಗದಿಗಪ್ಪ ಬಡ್ಗೇರ್ ಹಾಗೂ ಸಂಗಡಿಗರಿಂದ ಕರಡಿ ಮೊಸರು ಕೇಳಿದ್ರಿ. ಈಗ ನೀರು ಬಳಕೆದಾರರ ಸಹಕಾರಿ ಸಂಘಗಳ ನಿರ್ವಹಣೆ ಸಮರ್ಪಣೆ ಕುರಿತು ಧಾರವಾಡ ವಾಲ್ಮೀಯ ಸಮಾಲೋಚಕರಾದ ಸುರೇಶ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಒಬ್ಬ ಎಸ್ಎಸ್ಬಿ ಹಿರಿಯ ರೈತರಿದ್ದಾರೆ. ನೀರಾವರಿ ಅನ್ನೋದು ಬಹಳ ಜನರ ಒಂದು ಕನಸು. ಯಾಕಂದರೆ ಇವತ್ತು ಸುಮಾರು 80% ರೈತ ಬಾಂಧವರು ಮಳೆ ನೀರನ್ನೇ ಆಶ್ರಯಿಸಿದ್ದಾರೆ. ಅವರಿಗೆ ಕೃಷಿ ಮಾಡಲಿಕ್ಕೆ ಮಳೆ ನೀರು ಬರಬೇಕು. ಆಮೇಲೆ ಕೆಲವೊಂದು ಜನ ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿದ್ದಾರೆ, ಅಂತರ್ಜಲ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮಳೆ ಬಂದಾಗ ಒಡ್ಡು ಒಡೆದು ಹೊರಗಡೆ ನೀರು ಹೋಗ್ತದೆ. ಹಂಗಾಗಿ ಮಳೆ ಬಂದಾಗ ಏನು ಪೈರು ನಳ ನಳಿಸ್ತಿರ್ತದ, ಮಳೆ ಹೋಗಿ ಒಂದು 15 ದಿವಸ ಆದಮೇಲೆ ಒಣಗ್ಲಿಕ್ಕೆ ಶುರು ಆಗ್ತದೆ. ಅವರಿಗೆ ನೀರಿನ ನಿರ್ವಹಣೆ ಹೆಂಗೆ ಮಾಡಬೇಕು, ಈ ಪೈರುಗಳಿಗೆ ನೀರು ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆನೇ ಒಂದು ಚಿಂತೆ. ಹೀಗಾಗಿ ಅವರು ನೀರಾವರಿ ರೈತರ ಹತ್ರ ಮುಖ ಮಾಡ್ತಾರೆ. ನೀವೇನಾದರೂ ನಮ್ಗೆ ನೀರು ಕೊಡ್ಲಿಕ್ಕೆ ಸಾಧನ ಕೊಟ್ಟರೆ ನಿಮಗೆ ಒಂದು 4ನೇ ಹಿಸ ಕೊಡ್ತೀವಿ, 25% ನೀವು ನಮಗೆ ಕೊಡಿ ಅಂತಾರೆ. ಅವರು ತಮ್ಮದೇ ಆದ ಒಂದು ಟಿವಿಯಲ್ಲಿ, ಯಾಕಂದರೆ ಎಷ್ಟೋ ಜನ ಇವತ್ತು ನೀರಾವರಿ ರೈತರಿಗೂ ಕೂಡ ನೀರು ಕೊಡ್ಲಿಕ್ಕೆ ಕಷ್ಟ. ಈ ಗ್ರಾಮೀಣ ಭಾಗದೊಳಗೆ ಯಾವಾಗಲೂ ಕರೆಂಟ್ ಇರೋದಿಲ್ಲ, ತಮಗೆ ನೀರು ಸಾಲದಲ್ಲಿ ನಿಮ್ಗೇನು ಕೊಡೋದು ಅಂತಾರೆ. ಅಂದರೆ ಒಂದು ಹೇಳಬೇಕು ಅಂದರೆ ನಮ್ಮ ರೈತ ಬಾಂಧವರಿಗೆ ನೀರಾವರಿಯ ಆಗದೆ ಹೋದ್ರೂ ಪರವಾಗಿಲ್ಲ, ನೀರಿನ ಮೂಲಗಳನ್ನು ನಾವು ಹುಡುಕಿ ಅವುಗಳನ್ನು ನಮ್ಮ ಹತ್ರ ಇಟ್ಕೊಳ್ಳೋದು ಬಹಳ ಮುಖ್ಯ. ಆ ನಿಟ್ಟಿನೊಳಗೆ ಈ ನೀರಾವರಿಯೊಳಗೆ ತುಂಬ ಯಶಸ್ವಿಯಾಗಿರುವಂತಹ ಮತ್ತು ನೀರಿನ ಮೂಲಗಳನ್ನು ಹೇಗೆ ಹುಡುಕಿ ಅವನ್ನ ನಮ್ಮ ಹೊಲಗಳಿಗೆ ಹರಿಸುವ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಯಶಸ್ಸು ಕಂಡಂತಹ ಹಿರಿಯ ರೈತರಿದ್ದಾರೆ. 63 ವರ್ಷದ ಹಿರಿಯ ರೈತರವರು ಸುರೇಶ್ ಕುಲಕರ್ಣಿಯವರು, ಅವರ ಸ್ವಂತವರು ನವಲಗುಂದ ತಾಲೂಕು ಗುಮ್ಮಗೋಳ. ಅವರು ಈಗ ನಮ್ಮ ಜೊತೆಗೆ ನಮ್ಮ ರೈತ ಬಾಂಧವರಿಗೆ ನೀರಿನ ನಿರ್ವಹಣೆ ಆಗಲಿ ಮತ್ತು ನೆಲದ ನಿರ್ವಹಣೆ ಆಗಲಿ ಯಾವ ರೀತಿ ಮಾಡಬೇಕು, ನೀರಾವರಿ ರೈತರಿಗೆ ಏನು ಸಹಕಾರ ಒಂದು ಸಲಹೆ ಸೂಚನೆಗಳನ್ನು ನೀಡಬೇಕು, ಆಮೇಲೆ ನೀರಾವರಿ ಮಾಡಬೇಕು ಅನ್ನೋರಿಗೆ ಕೂಡ ಹೇಗೆ ಒಂದು ಮಾರ್ಗದರ್ಶನ ಮಾಡಬೇಕು ಈ ನಿಟ್ಟಿನೊಳಗೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸುರೇಶ್ ಕುಲಕರ್ಣಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಸುರೇಶ್ ಕುಲಕರ್ಣಿ ಅವರೇ. ನಮಸ್ಕಾರ ಸರ್, ಹಾಗೂ ಇಡೀ ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು. ಸುರೇಶ್ ಕುಲಕರ್ಣಿ ಅವರೇ, ಬಹಳ ಸಂತೋಷ, ತುಂಬಾ ಯಶಸ್ವಿಯಾಗಿದ್ದೀರಿ. ನೀವು 63 ವರ್ಷ ಅಂತ ಹೇಳ್ತೀರಾ, ಇಷ್ಟು ಆರೋಗ್ಯವಾಗಿದ್ದೀರಿ. ಇವತ್ತು ನಮ್ಮ ರೈತರಿಗೆ ಆರೋಗ್ಯದ ಒಂದು ಸಮಸ್ಯೆ, ನೀವು ಹೇಗೆ ಇಷ್ಟು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಯ್ತು, ಒಂದೆರಡು ಮಾತು ಹೇಳ್ಬೋದ? ನಿಜ, ರೈತ ಅಂದ ತಕ್ಷಣ ಒಂದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಎದುರಿಗೆ ಚಿತ್ರಣ ಬರುವುದು ಅತ್ಯಂತ ಒಂದು ಹೀನಾಯ ವ್ಯಕ್ತಿಯ ಚಿತ್ರಣ ಅನ್ನುವಂತಹದ್ದು ಮೂಡ್ತಾ ಇದೆ. ಅವನು ಅನೇಕ ತೊಂದರೆಗಳಲ್ಲಿ ಸಿಲುಕೊಂಡು ತನ್ನ ಆರೋಗ್ಯ, ತನ್ನ ಮಾನಸಿಕ ಹಾಗೂ ದೈಹಿಕ ವೇದನೆಯಲ್ಲಿ ಇರುವಂತಹ ಒಂದು ಚಿತ್ರಣ ಕಂಡುಬರ್ತದೆ. ಅದಕ್ಕೆ ಅವ ತನ್ನ ಒಂದು ದೈನಂದಿನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನ ಸರಿಯಾಗಿಟ್ಕೊಳ್ಳಿಕ್ಕೆ ತಾನು ಯಾವ ರೀತಿಯಾಗಿ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು ಅನ್ನುವಂತಹದ್ದು ಅರ್ಥೈಸಿಕೊಂಡು ಆ ದಿಶೆಯತ್ತ ತೊಡಗಿಕೊಂಡಾಗ ಮಾತ್ರ ತನ್ನ ಆರೋಗ್ಯದ ಜೊತೆಗೆ ತನ್ನ ಆರ್ಥಿಕ ಪರಿಸ್ಥಿತಿಯನ್ನ ಹಾಗೂ ದೈಹಿಕ ಮಾನಸಿಕ ಎಲ್ಲ ವ್ಯವಸ್ಥೆಯನ್ನ ಸರಿಯಾಗಿಟ್ಕೊಳ್ಳಿಕ್ಕೆ ಸಾಧ್ಯದ. ಅದಕ್ಕೆ ಇರುವಂತಹ ಸಂಪನ್ಮೂಲಗಳನ್ನ ಯಾವ ರೀತಿಯಾಗಿ ನಾವು ಬಳಸಿಕೊಳ್ಬೇಕು, ಈ ಪರಿಸರದೊಂದಿಗೆ ಯಾವ ರೀತಿಯಾಗಿ ನಾನು ಅತ್ಯಂತ ಮುಂಚೂಣಿಯಲ್ಲಿ ಇದ್ದಂತಹ ಪರಿಸರದೊಂದಿಗೆ ಇವತ್ತ ಯಾವುದೇ ವ್ಯಕ್ತಿ ಇದ್ದಾನಂದ್ರೆ ರೈತ, ಪರಿಸರನೇ ಅವನಿಗೆ ದಿನನಿತ್ಯ ಇರುವಂತಹ ಒಂದು ಸಹಪಾಠಿ ಅಂತ ನಾವು ಹೇಳಬಹುದು. ಅದರೊಂದಿಗೆ ಅವನು ವ್ಯವಹರಿಸ್ತಾನಂದ್ರೆ ಅವ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಅವ ಇರಲಿಕ್ಕೆ ಸಾಧ್ಯದ. ತನ್ನನ್ನು ತಾನು ಅದರಲ್ಲಿ ತೊಡಗಿಸಿಕೋಬೇಕು ಅನ್ನುವಂತಹದ್ದು ಇದ್ದಾಗ ಅವ ತನ್ನ ಆರೋಗ್ಯವನ್ನು ಕಾಯ್ಕೊಳ್ಳಕ್ಕೆ ಸಾಧ್ಯದ ಅಂತ ಹೇಳ್ಬೋದು. ತಾವು ಯೋಗ ಮಾಡಿಕೊಂಡು ಇವತ್ತು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡಿದ್ದೀರಿ. ಹೌದು, ಯೋಗ ಖಂಡಿತವಾಗಿ ಆರೋಗ್ಯ ಒಂದು ನಿರ್ವಹಣೆ ಮಾಡುವ ನಿಟ್ಟಿನೊಳಗೆ ಸಹಾಯ ಮಾಡುತ್ತದೆ. ಇದು ಅತ್ಯಂತ ಪ್ರಾಚೀನವಾದಂತಹ ಒಂದು ವಿದ್ಯೆ. ನಮ್ಮ ಋಷಿ ಮುನಿಗಳೆಲ್ಲರೂ ಇದನ್ನ ಕರಗತ ಮಾಡಿಕೊಂಡಂತವರು. ನಾವು ಕಥೆಗಳಲ್ಲಿ ಪುರಾಣಗಳಲ್ಲಿ ನೋಡಿದ್ವಿ, ಋಷಿ ಮುನಿಗಳು ನಿರಂತರವಾಗಿ ಯಾವ ರೀತಿ ಒಂದು ಉಪವಾಸವನ್ನ ಒಂದು ಏನೋ ಅಂತ ಒಂದು ವ್ರತವನ್ನ ಆಚರಣೆ ಮಾಡ್ತಿದ್ರು ಅನ್ನುವಂತಹದ್ದು ನಮಗೆ ಆಶ್ಚರ್ಯ ಆಗ್ತಿತ್ತು. ಇವತ್ತು ನಾವು ಯೋಗದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅವೆಲ್ಲವುಗಳು ಸಾಧ್ಯತೆ ಅನ್ನುವಂತಹದ್ದು ಕಂಡು ಬರ್ತಾ ಇದೆ. ಅಲ್ಲಿ ಅತ್ಯಂತ ಮುಖ್ಯವಾಗಿ ಯೋಗದಲ್ಲಿ ಮನಸ್ಸಿನ ನೆಮ್ಮದಿಯನ್ನು ಮೂಡಿಸುವಂತಹ ಧ್ಯಾನ, ಪ್ರಾಣಾಯಾಮಗಳನ್ನ, ಇನ್ನಿತರ ವ್ಯಾಯಾಮಗಳನ್ನ, ದೈಹಿಕ ಹಾಗೂ ಮಾನಸಿಕ ಈ ಸ್ವಾಸ್ಥ್ಯವನ್ನು ಸರಿಯಾಗಿಟ್ಕೊಳ್ಳಕ್ಕೆ ಬಹಳ ಪ್ರಯೋಜನಕಾರಿ ಅನ್ನುವಂತಹದ್ದು ನಾವು ಹೇಳಬಹುದು. ಸುರೇಶ್ ಕುಲಕರ್ಣಿ ಅವರೇ, ತಮ್ಮ ನೋಡ್ತಾ ಇದ್ರೆ ಆರೋಗ್ಯದ ಶಿಸ್ತಿದೆ ಅಂದ್ರೆ ಯಾವಾಗಲೂ ಕೂಡ ಯೋಗ ಆಗ್ಲಿ, ಎಕ್ಸರ್ಸೈಸ್ ಆಗ್ಲಿ, ವ್ಯಾಯಾಮ ಆಗ್ಲಿ, ಆಮೇಲೆ ಈ ವಾಕಿಂಗ್ ನಡೆಯುವಂತಹ ದಿನನಿತ್ಯ ಒಂದು ಅರ್ಧ ತಾಸಾದ್ರೂ ನಡೀಬೇಕು. ನಾವು ನೀನು ಅರ್ಧ ತಾಸು ನನಗಾಗಿ ನಡೆ, ನಿನ್ನ ಜೀವಮಾನ ಪೂರ್ತಿ ನಿನ್ನ ಆರೋಗ್ಯವನ್ನು ನೋಡ್ಕೋತೀನಿ ಅಂತೇಳಿ ಹೃದಯ ಹೇಳ್ತಿರ್ತದಂತೆ. ಹೀಗಾಗಿ ಯಾವ ವಯಸ್ಸಾದ್ರೇನು, ಒಂದರಿಂದ ಎರಡು ತಾಸು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಬೆಳಿಗ್ಗೆ ಕಳೀಲಿಕ್ಕೆ ಸಾಧ್ಯ ಆದ್ರೆ ಅವತ್ತಿನ ದಿವಸ ಪೂರ್ಣ ಚೆನ್ನಾಗಿರ್ತೀವಿ. ಬಹಳ ಸಂತೋಷ. ಈಗ ನಮ್ಮ ವಿಷಯಕ್ಕೆ ಬರೋಣಂತೆ. ತಾವೊಬ್ಬ ಯಶಸ್ವಿ ನೀರಾವರಿ ರೈತರಿದ್ದೀರಿ. ಈಗ ತಾವು ನವಲಗುಂದ ತಾಲೂಕು ಗುಮ್ಮಗೋಳ ಗ್ರಾಮದೊಳಗೆ ನೀರಾವರಿ ಜಮೀನಿದೆ. ತಾವು ಹೇಗೆ ಅದರಲ್ಲಿ ಯಶಸ್ವಿಯಾಗಿದ್ದೀರಿ, ನೀರಿನ ಸಮರ್ಪಕ ಬಳಕೆಯನ್ನು ಹೆಂಗ್ ಮಾಡ್ಕೊಂಡಿದ್ದೀರಿ, ಅದನ್ನ ನಮ್ಮ ರೈತ ಬಾಂಧವರಿಗೆ ಹೇಳ್ಕೊಡ್ಬೋದ? ಅವಶ್ಯವಾಗಿ. ಈ ನೀರಿನೊಂದಿನ ಒಂದು ಒಡನಾಟ, ಅದರ ಒಂದು ಅಧ್ಯಯನ, ಅದರ ಒಂದು ಲಭ್ಯತೆ, ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸಮಾಜ ಅನ್ನುವಂತಹದ್ದನ್ನು ನಾನು ಮೊಟ್ಟ ಮೊದಲಿಗೆ ನನ್ನ ಶಿಕ್ಷಣವನ್ನು ಮುಗಿಸಿ ಹೋಗಿ ಗ್ರಾಮದಲ್ಲೇ ನನ್ನನ್ನು ನಾನು ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ರೈತರನ್ನು ಕಂಡು ಬಂದೆ. ಅವರು ಹೇಳುವಂತಹ ಸಮಸ್ಯೆಗಳನ್ನು ನಾನು ಅವಲೋಕನ ಮಾಡ್ತಾ ಹೋದಾಗೆ ನೀರಿದೆ, ಸರ್ಕಾರ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದೆ, ಈ ಜನರಿಗೆ ನೀರು ಯಾಕೆ ತಲುಪ್ತಾ ಇಲ್ಲ, ಇದ್ದ ನೀರು ಎಷ್ಟು ಅಪವ್ಯಯ ಆಗ್ತಾ ಇದೆ ಅನ್ನುವಂತಹದ್ದನ್ನ ಒಂದೊಂದಾಗಿ ಒಂದೊಂದಾಗಿ ನಾನು ಗ್ರಹಿಸ್ತಾ ಹೋದ ಹಾಗೆ ಇಲ್ಲಿ ನೀರಾವರಿಯ ನೀರಿನ ನಿರ್ವಹಣೆ ಸಮರ್ಪಕವಾಗಿ ಆಗ್ತಾ ಇಲ್ಲ, ಹಾಗಾಗಿ ಆ ಸಂಪನ್ಮೂಲ ವ್ಯಯ ಆಗ್ತಾ ಇದೆ, ರೈತರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಇದರಲ್ಲಿ ರೈತರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಇದು ಸಾಧ್ಯದ. ಈ ಅಪವ್ಯಯವನ್ನು ನಿಯಂತ್ರಣ ಮಾಡಬೇಕು ಅಂದಾಗ ಸಂಪನ್ಮೂಲ ಸರಿಯಾಗಿ ಅವರಿಗೆ ಲಭ್ಯ ಆಗಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಕಂಡು ಬಂತು. ಜೊತೆ ಜೊತೆಗೆ ನನಗೆ ಅದು ಯಾವ ಒಂದು ಒಡನಾಟ ಏನು ಇಲಾಖೆ ಇಂಜಿನಿಯರ್ಗಳು ಇಲ್ಲಿಯ ನೀರಾವರಿ ತಜ್ಞರ ಒಂದು ಸಂಪರ್ಕ ಬಂತು. ಹಾಗಾಗಿ ಅವರೊಂದಿಗೆ ನಾನು ಹೆಚ್ಚು ವ್ಯವಹರಿಸಿದಾಗ ಅವರಲ್ಲಿರುವಂತಹ ಜ್ಞಾನ ಪರಿಕಲ್ಪನೆ ಇಂತಹ ಯೋಜನೆಗಳ ಒಂದು ರೂಪರೇಷೆ ಎಲ್ಲವನ್ನೂ ತಿಳಿತಾ ಬಂದಾಗ ನಡುವಿನ ಗ್ಯಾಪ್ ಫಾರ್ಮರ್ಸ್ಗೆ ಹಾಗೂ ಈ ನೀರಾವರಿ ಇಲಾಖೆ ಇಂಜಿನಿಯರ್ಗಳಿಗೆ ಇರತಕ್ಕಂಥ ಒಂದು ಅಂತರದಿಂದಾಗಿ ಈ ವ್ಯವಸ್ಥೆ ಒಂದು ಅತಂತ್ರ ಸ್ಥಿತಿ ತಲುಪಿದೆ. ನೀರು ಸರಿಯಾಗಿ ತಲುಪ್ತಾ ಇಲ್ಲ. ಸರ್ಕಾರ ಒಂದು ರೀತಿ ಮಾಡಿದೆ, ಅದಕ್ಕೆ ಕೈ ಜೋಡಿಸಬೇಕಾದಂತಹ ಫಲಾನುಭವಿಗಳು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹದ್ದಾಗ ಇದು ನಮಗೆ ಅರ್ಥೈಸ್ಕೋತಾ ಬಂತು. ಅದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಾಗ ವಿಶೇಷವಾಗಿ ಇವತ್ತಿನ ವಾಲ್ಮಿ ಸಂಸ್ಥೆ ಏನಿದೆ ಅದಕ್ಕೂ ಪೂರ್ವದಲ್ಲಿ ಈ ನೀರು ನಿರ್ವಹಣೆಯಲ್ಲಿ NGO ಮೂಲಕ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಾವು ಅನೇಕ ರೀತಿಯ ತರಬೇತಿಗಳನ್ನು ಮಾಡಿದ್ವಿ. ಅಲ್ಲಿಯೂ ನೀರಾವರಿಯ ಪರಿಣಿತರು ಇದ್ದುಕೊಂಡು ನನಗೆ ಸಹಾಯ ಮಾರ್ಗದರ್ಶನ ನೀಡಿದರು. ಅವೆಲ್ಲವೂ ನನಗೆ ಸಹಕಾರಿಯಾದವು. ರೈತರನ್ನ ಇವತ್ತು ಇಡೀ ರಾಜ್ಯಾದ್ಯಂತ ಇರುವ ಎಲ್ಲಾ ಜಿಲ್ಲೆಗಳನ್ನು ತಲುಪಿ ಆಯಾ ರೈತರನ್ನ ನಾವು ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ಕಲ್ಪಿಸುವಂತದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೇನೆ ಅನ್ನುವಂತಹದ್ದು ಹೇಳಬಹುದು. ಸುರೇಶ್ ಕುಲಕರ್ಣಿ ಅವರೇ, ಮಲಪ್ರಭಾ ಒಂದು ಅಣೆಕಟ್ಟಿನ ಬಲದಂಡೆ ಕಾಲುವೆಯ ಫಲಪ್ರದವಾಗಿ ನಿಮ್ಮ ನೌಲ್ಗುಂದ್ ಭಾಗದ ರೈತರು ಸಾಕಷ್ಟು ಉಪಯೋಗ ಮಾಡ್ಕೋತಾ ಇದ್ದಾರೆ, ಮತ್ತೆ ಕುಡಿಯುವ ನೀರಿಗಾಗಿಯೂ ಕೂಡ ಅಷ್ಟು ತೊಂದರೆ. ಆದ್ರೆ ತಾವು ಹೇಳಿದ ವಿಚಾರ ನೋಡ್ತಾ ಇದ್ರೆ ಅಂದ್ರೆ ಸರ್ಕಾರದ ಯೋಜನೆಗಳು ಫಲಪ್ರದವಾಗಿ ನಮ್ಮ ರೈತರಿಗೆ ತಲುಪಬೇಕು ಅಂತಂದ್ರೆ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಅಧಿಕಾರಿಗಳು ರೈತರ ಹತ್ರ ಹೋಗಿ ಹೇಳಬೇಕು. ಮತ್ತೆ ರೈತರು ನೀರು ಪೋಲಾಗದಂಗೆ ಇದು ನಮ್ಮನೆ ನೀರು ಅಂತ ಹೇಳಿ ಉಪಯೋಗ ಮಾಡ್ಕೊಳಕ್ ಸಾಧ್ಯ ಆದ್ರೆ ಖಂಡಿತ ಪೋಲಾಗದಂಗೆ ತರಿಬಹುದು. ಮತ್ತೆ ಒಂದ್ ತಿಂಗಳು ಹೆಚ್ಚು ನೀರನ್ನ ನಾವು ಉಪಯೋಗ ಮಾಡಬಹುದು. ಇಲ್ಲಾಂದ್ರೆ ನಾಳೆ ಪೈರು ಬರೋದಿರ್ತದ, ಅವಾಗ ನೀರು ಇಲ್ಲ ಅಂದ್ರೆ ನಿಮ್ಗೆ ತೊಂದರೆ ಇಲ್ಲ. ರೈತ ಬಾಂಧವರು ಮತ್ತೆ ಅಧಿಕಾರಿಗಳ ಮಧ್ಯೆ ಒಂದು ಸಮನ್ವಯತೆ ಬಹಳ ಮುಖ್ಯದ. ನೀವು ಹೇಳಿದ ಮಾತು ತುಂಬಾ ಪ್ರಮುಖವಾದದ್ದು. ತಾವು ವಾಲ್ಮೀಕಿಯೊಳಗ ಜಲ ನಿರ್ವಹಣಾ ಸಂಸ್ಥೆಯೊಳಗ ಸಮಾಲೋಚಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಬಹಳ ಸಂತೋಷ, ಒಬ್ಬ ರೈತ ಬಾಂಧವರು ಹೀಗೆ ಸಮಾಲೋಚಕರಾಗಿ ಒಂದು ರೈತರು ಮತ್ತೆ ಈ ಅಧಿಕಾರಿಗಳ ಮಧ್ಯೆ ಒಂದು ಸಮನ್ವಯಕರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದ್ರೆ ಎಷ್ಟೋ ಸಮಸ್ಯೆಗಳು ಬಗೆ ಇರುತ್ತೋ. ರೈತರ ಭಾಷೆ ಅಧಿಕಾರಿಗಳಿಗೆ ಅರ್ಥ ಆಗುದಿಲ್ಲ, ಅಧಿಕಾರಿಗಳ ಭಾಷೆ ರೈತರಿಗೆ ಅರ್ಥ ಆಗುದಿಲ್ಲ. ಬಟ್ ನೀವೊಬ್ಬ ಮಧ್ಯವರ್ತಿಯಾಗಿ ತಿಳಿದವರಾಗಿ, ಯಾಕಂದ್ರೆ ಇವತ್ತು ತಿಳಿದವನೇ ಗೆದ್ದವಂತಾರೆ. ಹೀಗಾಗಿ ಆ ನಿಟ್ಟಿನೊಳಗೆ ನೀವು ಸಾಕಷ್ಟು ಯಶಸ್ವಿಯಾಗಿ ನೀವು ವೈಯಕ್ತಿಕ ಯಶಸ್ಸನ್ನು ಪಡೆದು ಅದನ್ನ ನಮ್ಮ ರೈತ ಬಾಂಧವರು ನೋಡ್ಲಿ ಅಂತ ಹೇಳಿ ನೀವು ತಹತರಿಸ್ತಾ ಇದ್ರಲ್ಲ, ತುಡಿತಾ ಇದ್ರಲ್ಲ, ಬಹಳ ಸಂತೋಷ. ಈಗ ಒಂದು ನೀರು ಬಳಕೆದಾರರ ಸಹಕಾರ ಸಂಘಗಳು ಕೂಡ ಸಾಕಷ್ಟು ಸಹಕಾರಿ ಆಗ್ತಾ ಇದೆ ಈ ನಿಟ್ಟಿನೊಳಗೆ. ಇವು ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಸಿಂಧುತ್ವ ಹೊಂದಿವೆ, ಹೇಗೆ ಇದನ್ನು ರೈತ ಸಮುದಾಯಕ್ಕೆ ಹೇಗೆ ನೀವು ತಿಳಿಸ್ತೀರಿ? ಚೋಳಿನವರೇ, ಉತ್ತಮವಾದಂತಹ ಒಂದು ಪ್ರಶ್ನೆಗಳನ್ನು ಕೇಳಿದ್ರಿ. ಇಲ್ಲಿ ನೀರಾವರಿಯ ಫಲಾನುಭವಿಯಾದಂತಹ ರೈತ ಹಾಗೂ ಈ ನೀರಾವರಿ ಯೋಜನೆಯನ್ನ ನಿರ್ಮಿಸಿಕೊಟ್ಟಂತಹ ಇಲಾಖೆಯ ಇಂಜಿನಿಯರ್ಗಳು, ನಾವು ಮೊಟ್ಟ ಮೊದಲಿಗೆ ಈ ಕರ್ನಾಟಕ ಸರ್ಕಾರಕ್ಕೆ ಅನಂತ ಅನಂತ ಧನ್ಯವಾದಗಳನ್ನ ನಾವು ತಿಳಿಸಬೇಕು. ಸರ್ಕಾರ ರೈತನ ಒಂದು ಅನುಕೂಲತೆಗಳು ಏನೇನು ಬೇಕು ಅನ್ನುವಂತಹದ್ದನ್ನು ಅರ್ಥೈಸಿಕೊಂಡು ಎಲ್ಲೆಲ್ಲಿ ಸಾಧ್ಯದ ಆಯಾ ನೀರನ್ನ ಆ ಜಲಸಂಪನ್ಮೂಲವನ್ನ ಅವರಿಗೆ ಕಲ್ಪಿಸಲಿಕ್ಕೆ ಸಾಕಷ್ಟು ಆರ್ಥಿಕ ಒಂದು ವ್ಯಯವನ್ನು ಮಾಡಿ ಅಲ್ಲೇ ಯೋಜನೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲನೆಯದಾಗಿ ರೈತರು ಅದನ್ನು ಅರ್ಥ ಮಾಡ್ಕೋಬೇಕು. ನೀರು ಎಲ್ಲಿಂದ ಬಂತು, ಇದಕ್ಕಾಗಿ ಎಷ್ಟು ಖರ್ಚಾಯ್ತು, ಇದರಿಂದ ಎಷ್ಟು ಪರಿಶ್ರಮ ಇದೆ, ಎಷ್ಟು ಜೀವಗಳು ತಮ್ಮನ್ನ ತಾವು ತ್ಯಾಗ ಮಾಡಿಕೊಂಡವ. ಅಷ್ಟೇ ಅಲ್ಲ, ಈ ಯೋಜನೆ ನಿರ್ಮಾಣ ಮಾಡೋದ್ರಿಂದಾಗಿ ಒಂದು ಡ್ಯಾಮ್ ಕಟ್ತೀವಂದ್ರೆ ಆ ಬೃಹತ್ ಪ್ರಮಾಣದ ನೀರನ್ನ ಸಂಗ್ರಹಣೆ ಆಗ್ತದ. ಅದರ ಹಿನ್ನೆಲೆ ಇರತಕ್ಕಂಥ ಎಷ್ಟೊಂದು ಹಳ್ಳಿಯ ಜನಸಮೂಹ ಮುಳುಗಡೆ ಪ್ರದೇಶ ಆಗಿ ಅಲ್ಲಿ ಅವರು ತಮ್ಮನ್ನ ತಾವು ನೆಲೆಯನ್ನು ಕಳ್ಕೋತಾರ, ಕಳ್ಕೊಂಡಾರ. ಸುಮಾರು ನೂರಾರು ಹಳ್ಳಿಗಳು ಆಯಾ ಒಂದೊಂದು ಯೋಜನೆ ಅಡಿಯಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಂಡಂತಹವನ್ನ ನಾವು ಪರಿಗಣಿಸಬೇಕಾಗ್ತದೆ. ಯೋಜನೆ ಬಂತು, ನನಗೆ ಸೌಲಭ್ಯ ಸಿಕ್ತು ಅನ್ನುವಂಥದ್ದು ಮಾತ್ರ ರೈತ ಈ ನೀರಾವರಿಯ ಪ್ರಯೋಜನದಾರ ವಿಚಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಎಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ ಅನ್ನುವಂಥದ್ದು ತಿಳ್ಕೊಂಡು ಆ ತ್ಯಾಗಕ್ಕೆ ನಾ ಯಾವ ರೀತಿಯ ಬೆಲೆಯನ್ನು ಕಟ್ಟಬೇಕು, ಯಾವ ರೀತಿ ಇದಕ್ಕೆ ನಾನು ನ್ಯಾಯ ಒದಗಿಸಬೇಕು ಅನ್ನುವಂಥ ಒಂದು ವಿಚಾರಧಾರೆ ಅವನಲ್ಲೂ ಕೂಡ ಬಂದಾಗ ಇದು ಯೋಜನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯದ. ಅವ ಪ್ರಯೋಜನದಾರನಾಗಿ ಆ ಹಿಂದಿನ ತ್ಯಾಗವನ್ನು ಅರ್ಥೈಸಿಕೊಂಡದಕ್ಕೆ ನ್ಯಾಯ ತುಂಬಲಿಕ್ಕೆ ಒಂದು ಸಮರ್ಥನಾಗಿ ಇದರ ಸದ್ವಿನಿಯೋಗ ಮಾಡಿಕೊಂಡಾಗ ಇಲ್ಲೇ ಅನುಕೂಲ ಆಗ್ತದೆ. ಇನ್ನು ನೀರಾವರಿ ಇಲಾಖೆಯವರು ಇಷ್ಟೆಲ್ಲ ಯೋಜನೆಗಳನ್ನು ಮಾಡಿದ್ದಾರೆ, ನಮ್ಮ ಇಂಜಿನಿಯರ್ಗಳ ಒಂದು ಸಾಧನೆಗೆ ನಾವು ಸೆಲ್ಯೂಟ್ ಹೊಡಿಬೇಕು. ಅದ್ಭುತವಾದಂತಹ ಯೋಜನೆಗಳನ್ನು ನಮಗೆ ನಿರ್ಮಿಸಿಕೊಟ್ಟಾರೆ, ಅದರಿಂದಾಗಿ ಬೃಹತ್ ಪ್ರಮಾಣದ ನೀರಿನ ಸಂಗ್ರಹಣೆಯಾಗಿದೆ. ಕೊನೆಯ ಹಂತದವರೆಗೂ ನೀರು ತಲುಪಿಸುವಂತಹ ಒಂದು ವಿನ್ಯಾಸಗಳನ್ನು ರಚಿಸಿ ಗುಡ್ಡ ಬೆಟ್ಟಗಳನ್ನು ದಾಟಿ ನಮ್ಮ ಎಲ್ಲ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಮಾಣದ ಪ್ರದೇಶಗಳಿಗೆ ನೀರನ್ನು ತಲುಪಿಸುವಂತಹ ಒಂದು ಈ ವ್ಯವಸ್ಥೆಯನ್ನು ಏನು ರೂಪಿಸಿಕೊಟ್ಟಿದ್ದಾರೋ, ಇದನ್ನು ನಾವು ಒಬ್ಬ ಸಾಮಾನ್ಯ ರೈತನಾಗಿ ಯಾವ ರೀತಿ ಇದನ್ನು ನಾವು ಪಡೀಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ಕೂಡ ಅವನು ಅರ್ಥೈಸಿಕೊಂಡು ಮುಂದಾಗಲಿಕ್ಕೆ ನೀರು ಬಳಕೆದಾರ ಸಹಕಾರಿ ಸಂಘಗಳು ಅನ್ನುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ರಚಿಸಿ ಫಲಾನುಭವಿಗಳು ನೀವು ಒಂದಾಗ್ರಿ, ಇಲಾಖೆ ನಿಮ್ಮೊಂದಿಗೆ ಸೇವೆ ಕೊಡಲಿಕ್ಕೆ ಮುಂದಾಗ್ತದೆ. ಅವುಗಳನ್ನು ನೀವೆಲ್ಲರೂ ಸಮನ್ವಯತೆಯಿಂದ ನಿರ್ವಹಣೆ ಮಾಡಿದಾಗ ಇದರ ಪ್ರಯೋಜನ ಸಿಗ್ತದೆ ಅನ್ನುವಂಥದ್ದು ಇಲ್ಲಿ ಬಹಳ ಮೆಚ್ಚುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಂತ ಹೇಳಬಹುದು. ಅಂದ್ರೆ ನಿಮ್ಮ ಒಂದು ಗಾಢವಾದ ಅನುಭವ ಏನಿದೆ ಅಲ್ಲ ಈ ನೀರು ಬಳಕೆದಾರ ಸಂಘದ ಜೊತೆಗೆ ರೈತ ಮತ್ತು ಅಧಿಕಾರಿಗಳ ಮಧ್ಯೆ ಏನು ಸಮನ್ವಯತೆ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದು ತಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಸಂತೋಷ. ಈ ಒಂದು ನೀರು ಬಳಕೆದಾರರಿಗೆ ಒಂದು ಆರ್ಥಿಕ ಸಬಲತೆಗಳೇನಾದರೂ ಬೇಕಾಗ್ತದೆ ಹೇಗೆ? ಸರ್ಕಾರ ಈ ನಿಟ್ಟಿನೊಳಗೆ ಏನಾದರೂ ಸಹಾಯ ಮಾಡ್ತದೆ ಹೇಗೆ? ಚೋಳಿನವರೇ, ಸರ್ಕಾರ ನೋಡಿ ರೈತರ ಒಂದು ಸಂಕಷ್ಟವನ್ನು ಅರ್ಥೈಸಿಕೊಂಡಿದೆ, ಅವನ ಸಾಮರ್ಥ್ಯ ಎಷ್ಟನ್ನುವಂಥದ್ದು ಕೂಡ ತಿಳಿದುಕೊಂಡಿದೆ. ಹಾಗಾಗಿ ಅವರು ಸರ್ಕಾರ ಈ ರೈತ ಕೇವಲ ಅನ್ನ ಬೆಳೆದುಕೊಟ್ಟರೆ ಸಾಕು ಅದೊಂದು ದೊಡ್ಡ ಅವನ ಪರಿಶ್ರಮ ಅನ್ನುವಂತ ತಿಳಿದು ಸರ್ಕಾರ ಯಾವುದೇ ಆರ್ಥಿಕ ಹೊರೆಯನ್ನು ಮಾಡಲಾರದೆ ಈ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಮುಂದಾಗಿದೆ. ಸಾವಿರಾರು ಲಕ್ಷಾಂತರ ಕೋಟಿ ಹಣ ವ್ಯಯ ಮಾಡಿ ಇವತ್ತು ನೀರಾವರಿ ಯೋಜನೆಗಳ ನಿರ್ಮಾಣ ಆಗ್ತಾ ಇವೆ. ಅಲ್ಲಿ ಏನೋ ಎರಡು ಮೂರು ಅಪವಾದಗಳು ಇರಬಹುದು, ಸರ್ವೇ ಸಾಮಾನ್ಯ ಇಷ್ಟೆಲ್ಲ ಹಣ ವ್ಯಯ ಆಗಬೇಕಾದ್ರೆ ಇರ್ತಾವ, ಅವುಗಳನ್ನು ಗಣನೆ ಮಾಡಿ ಯೋಜನೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಏನು ರೈತ ಫಲಾನುಭವಿಗಳು ಇವರು ನೀರಾವರಿಯ ಫಲಾನುಭವಿಗಳು ಮುಂದಾಗ್ತಾರ, ಅವರಿಗೆ ಆರ್ಥಿಕವಾಗಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ ಅಂತ ನಾನು ಇಲ್ಲೇ ಹೆಮ್ಮೆಯಿಂದ ಹೇಳಬಹುದು. ನೋಡಿ, ಒಬ್ಬ ಸಾಮಾನ್ಯ ರೈತನಿಗೆ ಸರ್ಕಾರ ಮೀನಾ ಕೊಡೋದು ಹೇಗೆ? ಅವನಿಗೆ ಬಲಿಯನ್ನೇ ಕೊಟ್ಟು ಯಾವ ರೀತಿ ಮೀನಾ ಹಿಡಿಬೇಕನ್ನುವಂತಹ ಒಂದು ವಿಚಾರವನ್ನು ಕೊಟ್ಟಾಗ ನಿರಂತರವಾಗಿ ಅವನಿಗೆ ಒಂದು ಊಟದ ವ್ಯವಸ್ಥೆ ಆಗ್ತದೆ ಅನ್ನುವಂಥದ್ದನ್ನು ಏನು ನಾವು ಉದಾಹರಣೆ ತಗೊಂಡು ಮೀನು ಹಿಡೀಲಿಕ್ಕೆ ಬಲಿನ ಕೊಡ್ರಿ ಅಂದಾಗ ಅವ ಹಿಡಿತಾನಲ್ಲ, ಆ ರೀತಿ ಇಲ್ಲಿ ವ್ಯವಸ್ಥೆ ಮಾಡ್ಯಾರ ಅಂತ ಹೇಳ್ಬೋದು. ಒಂದು ರೀತಿ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದೆ ಸಾಕಷ್ಟು ನೀರು ಬಳಕೆದಾರ ಸಹಕಾರಿ ಸಂಘಗಳಿಗೆ, ಜೊತೆ ಜೊತೆಗೆ ಅವನಿಗೆ ನಿರಂತರವಾಗಿ ಆದಾಯ ಬರುವ ರೂಪದಲ್ಲಿ ನಾವು ಅವನಿಗೆ ವ್ಯವಸ್ಥೆ ಸರ್ಕಾರ ಕಲ್ಪಿಸಿದೆ ಅಂತ ಹೇಳ್ಬೋದು. ಅವರು ತಮ್ಮನ್ನು ತಾವು ಆ ಸಹಕಾರಿ ಸಂಘದಲ್ಲಿ ತೊಡಗಿಸಿಕೊಂಡದ್ದಾದ್ರೆ, ನೀರು ಬಳಕೆದಾರ ಸಹಕಾರಿ ಸಂಘದಲ್ಲಿ ತೊಡಗಿಸಿಕೊಂಡದ್ದಾದ್ರೆ ತಾನಾಗೆ ಹರಿದು ಬರುವಂತಹ ಅನೇಕ ಆರ್ಥಿಕ ಮೂಲಗಳನ್ನು ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಕೊಟ್ಟಿದೆ. ಈ ವಿಚಾರಗಳನ್ನು ಸಾಮಾನ್ಯ ರೈತನಿಗೂ ತಲುಪಿಸಲಿಕ್ಕೆ ವಾಲ್ಮೀಕಿ ಸಂಸ್ಥೆ ನಿರಂತರವಾಗಿ ರೈತರಿಗೆ ಆಸ್ ವೆಲ್ ಆಸ್ ಇತ್ತಲಾಗ ಇಲಾಖೆ ಇಂಜಿನಿಯರ್ಗಳಿಗೆ ಇದರ ತರಬೇತಿಗಳನ್ನು ನಾವು ನಿರ್ವಹಿಸ್ತಾ ಆ ಮಾಹಿತಿಯನ್ನು ಕಲ್ಪಿಸ್ತಾ ಇದ್ದೀವಿ. ಸುರೇಶ್ ಕುಲಕರ್ಣಿ ಅವರೇ, ತಾವು ಹೇಳ್ತಾ ಇದ್ರಲ್ಲ ಮೀನ್ ಕೊಟ್ರೆ ರೈತನ ಬಲೆ ಹಾಕಿದಂಗೆ, ಹೌದು, ಬಲೆ ಕೊಟ್ರೆ ರೈತನಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡಬೇಕು, ನಾನು ಸಬಲನಾಗುವತ್ತ ನಾನು ಏನ್ ಕೆಲಸ ಮಾಡಬಹುದು ಅಂತ ರೈತ ವಿಚಾರ ಮಾಡೋಂಗ್ ಮಾಡಬೇಕು. ಅವಾಗ ಮಾತ್ರ ಸ್ವಾಭಿಮಾನ ರೈತ ಆಗ್ತಾನೆ ಮತ್ತೆ ಸಬಲತೆ ಬರ್ತದೆ, ಹೀಗಾಗಿ ಸರ್ಕಾರದ ಉದ್ದೇಶ ಕೂಡ ಸಾರ್ಥಕ ಆಗ್ತದೆ. ನೀವು ಒಂದು ಉತ್ತಮ ಸಮನ್ವಯತೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ವಾಲ್ಮೀಕಿ ಸಂಸ್ಥೆ ಹೇಳಿದ್ರಿ ಅಂದ್ರೆ ಜಲ ನಿರ್ವಹಣೆ ಮಾಡಲಿಕ್ಕೆ ಒಂದು ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ಕರ್ನಾಟಕದಲ್ಲಿರುವಂತೆ ಒಂದೇ ಒಂದು ವಾಲ್ಮೀಕಿ ಧಾರವಾಡದಲ್ಲಿದೆ, ವಾಲ್ಮೀಕಿ ಒಂದು ಸಹಯೋಗದಲ್ಲಿ ತಾವು, ಯಾಕಂದ್ರೆ ತಾವು ಅಲ್ಲಿ ಸಮಾಲೋಚಕರ ಕೆಲಸ ಮಾಡ್ತೀರಿ, ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ನಿರ್ದೇಶಕರಿದ್ದಾರೆ. ವಾಲ್ಮೀಕಿ ಸಂಸ್ಥೆಯ ಒಂದು ಸಹಕಾರದಿಂದ ನೀವು ರೈತರಿಗೆ ಅಂತರ್ಜಲವನ್ನು ನಾವು ಹೇಗೆ ಹೆಚ್ಚು ಮಾಡಿಕೊಳ್ಬೇಕು, ಆಮೇಲೆ ನೀರು ಮತ್ತು ನೆಲದ ಸಮರ್ಪಕ ನಿರ್ವಹಣೆ ಹೆಂಗ್ ಮಾಡಬೇಕು ಅಂತ ಹೇಳಿ ಮಾಹಿತಿ ನೀಡ್ತಾ ಇದ್ದೀರಿ. ಈಗ ನೀರಾವರಿ ನೀರನ್ನು ಬಳಸ್ತಾ ಇದ್ವಿ ನಾವು, ಕೆಲವೊಬ್ಬರು ಏನ್ ಮಾಡ್ತಾರೆ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಇಲ್ಲ ಅಂದ್ರೆ ಬೋರ್ ಹಾಕೋತಾರೆ, ಬೋರಿಂದ ನೀರು ಬರ್ತದೆ, ಆ ನೀರನ್ನ ನೀರು ಯಾವಾಗ್ಲೂ ಬರ್ತದೆ ಅಂತ ಹೇಳಿ 4 ಇಂಚ್ ನೀರು ಬರ್ತದೆ ಅಂತ ಹೆಂಗ್ ಬೇಕಂಗ್ ಫೋನ್ ಮಾಡ್ಬಿಟ್ರೆ ಆಗೋದಿಲ್ಲ. ಈ ನೀರಿನ ಒಂದು ಸದ್ಬಳಕೆ ಮಾಡ್ಬೇಕಲ್ಲ, ಈಗ ನೀವು ವೈಯಕ್ತಿಕವಾಗಿ ಹೇಗೆ ನೀರನ್ನು ಸಮರ್ಪಕ ಬಳಕೆ ಮಾಡ್ಕೊಂಡಿದ್ದೀರಿ, ನಿಮ್ಮ ವೈಯಕ್ತಿಕ ಉದಾಹರಣೆ ತೆಗೆದುಕೊಂಡು ನೀರು ಪೋಲಾಗದಂಗೆ ಹೆಂಗೆ ಮಾಹಿತಿ ಮಾಡ್ಕೊಡ್ಬೋದಾ? ಅವಶ್ಯವಾಗಿ. ಇಲ್ಲಿ ಸರ್ಕಾರ ಈ ರೈತನಿಗೆ ಯಾವ ರೀತಿ ಮೊದಲಿಗೆ ನೀರನ್ನು ಕಲ್ಪಿಸಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿ ಬೃಹತ್ ಪ್ರಮಾಣದ ನೀರಾವರಿ ಯೋಜನೆಗಳನ್ನು ಕಲ್ಪಿಸಿದರು, ಹಂತ ಹಂತವಾಗಿ ಏತ ನೀರಾವರಿಗಳನ್ನಾಗಿ ನಿರ್ಮಿಸಿದರು, ಕೆರೆಕಟ್ಟೆಗಳನ್ನು ನಿರ್ಮಿಸಿಕೊಟ್ಟಾರ. ಇವೆಲ್ಲವುಗಳನ್ನು ಅವ ಬಳಕೆ ಮಾಡಬೇಕಾದ್ರೆ ಆ ಬಳಕೆಯಲ್ಲೂ ಕೂಡ ಸಾಕಷ್ಟು ವ್ಯಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಅಲ್ಲೇ ಹೆಚ್ಚಿನ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಸೂಕ್ಷ್ಮ ನೀರಾವರಿ ತಂದು ಅವನಿಗೆ ಹನಿ ಹನಿಯಾಗಿ ನೀರು ಕೊಡೋದು, ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಡೋದು, ಆ ಬೆಳೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಕೊಡುವಂತಹ ತಾಂತ್ರಿಕತೆಯನ್ನು ಕೂಡ ಇವತ್ತು ಸರ್ಕಾರ ಪರಿಚಯಿಸ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಬಹುದು. ವಾಲ್ಮೀಕಿ ಆ ದಿಶೆಯತ್ತ ಕುರಿತಾಗಿ ಈ ಸೂಕ್ಷ್ಮ ನೀರಾವರಿಯಲ್ಲಿ ರೈತರು ಆ ತಾಂತ್ರಿಕತೆಯನ್ನು ಅರ್ಥೈಸಿಕೊಳ್ಳಿಕ್ಕೆ ರೈತರು ಯಾವ ಮಟ್ಟದಿಂದ ಮೇಲೆ ಬರಬೇಕು ಅನ್ನುವಂಥದ್ದನ್ನು ಪದೇ ಪದೇ ವಾಲ್ಮೀಕಿ ಸಂಸ್ಥೆ ಆ ಕುರಿತಾಗಿ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನೀರಿನ ಅಪವ್ಯಯ ಅಪವ್ಯಯ ಅಷ್ಟೇ ಅಲ್ಲ, ಯಾವ ಬೆಳೆಗೆ ಎಷ್ಟು ನೀರು ಬೇಕು ಅನ್ನುವಂತಹ ಒಂದು ವಿಚಾರಧಾರೆಗಳನ್ನು ತಿಳಿಸುವುದಕ್ಕೆ ವಾಲ್ಮೀಕಿ ಸಂಸ್ಥೆ ಮುಂದಾಗಿದೆ ಅಂತ ಹೇಳಬಹುದು. ಸುರೇಶ್ ಕುಲಕರ್ಣಿ ಅವರೇ, ಈಗ ಸಾಕಷ್ಟು ಜನ ನೀರಾವರಿ ಮಾಡ್ತಾ ಇದ್ದಾರೆ, ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಿಟ್ಟಾಗ ಈ ಒಂದು ಮಣ್ಣಿನಲ್ಲಿರುವಂತಹ ಪೋಷಕಾಂಶ ಕೂಡ ಹರಿದು ಹೋಗ್ಬಿಡುತ್ತೆ. ಅಂದ್ರೆ ಮಣ್ಣು ಕೂಡ ಫಲವತ್ತಾಗಿ ಉಳಿಯುವುದಿಲ್ಲ. ಹೀಗಾಗಿ ನೀರಿನ ಸಮರ್ಪಕ ಬಳಕೆ ನಮ್ಮ ವ್ಯಕ್ತಿಗತ ದೃಷ್ಟಿಯಿಂದಲೂ ಕೂಡ ಬಹಳ ಅನುಕೂಲ. ಇದು ಬಹುಶಃ ನಮ್ಗೆ ಗೊತ್ತಿರಬೇಕು, ವಾಲ್ಮೀಕಿಯವರು ಇದನ್ನು ಹೇಳ್ತಾ ಇದ್ದಾರೆ, ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಮುಖ್ಯವಾಗಿ ಈ ಇವತ್ತು ನಮ್ಮ ನೀರಾವರಿ ಮಾಡಬೇಕನ್ನೋ ರೈತರು ಕಲಿಸುತ್ತಿದ್ದಾರೆ, ಅಚ್ಚುಕಟ್ಟು ಪ್ರದೇಶ ಎಲ್ಲ ಅವರಿಗೆ ಸಖತ್ತು ಸರ್ಕಾರ ಸಹಾಯ ತೆಗೆದುಕೊಂಡು ಬೋರ್ವೆಲ್ ಹಾಕಿಸಿ ತಾವು ನೀರನ್ನು ಪಡಿಬೇಕು ಅಂತ ವಿಚಾರ ಮಾಡಿದ್ದಾರೆ. ಈಗ ಹೊಸದಾಗಿ ಆರಂಭ ಮಾಡಬೇಕು ಅನ್ನೋರಿಗೆ ಹೇಗೆ ಯಾವ ರೀತಿ ನೀರಿನ ಬಗ್ಗೆ ಒಂದು ಅವರಿಗೆ ತಿಳುವಳಿಕೆ ನೀಡುತ್ತದೆ? ಯಾಕಂದ್ರೆ ಇವತ್ತು ಜ್ಞಾನದ ಕೊರತೆ ಬಹಳ ಅದ ನಮ್ಮ ರೈತ ಬಾಂಧವರಿಗೆ. ರೈತರಿಗೆ ಒಂದು ಜ್ಞಾನವನ್ನ ಪಸರಿಸುವ ನಿಟ್ಟಿನೊಳಗ ನಾವು ಹೊಸ ನೀರಿನ ವ್ಯವಸ್ಥೆ ಮಾಡಿಕೊಂಡ್ರು ಕೂಡ ಅದು ಹೇಗೆ ಅದು ಲಾಂಗ್ ಸ್ಟ್ಯಾಂಡಿಂಗ್ ಇರಬೇಕು, ಅಂದ್ರೆ ಬಹುದಿನಗಳ ಕಾಲ ಆ ನೀರು ನಮ್ಮ ಜೊತೆಗೆ ಇರಬೇಕು, ನಮ್ಮ ಭೂಮಿ ಅದನ್ನ ಲವಣಾಂಶಗಳೊಂದಿಗೆ ಮತ್ತೆ ಪೋಷಕಾಂಶಗಳೊಂದಿಗೆ ತನ್ನಲ್ಲೇ ಹಿಡಿದಿಟ್ಕೊಂಡು ನೀರಿಂದ ಪೈರು ಬೆಳೀಲಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಏನು ನೀರಾವರಿ ಮಾಡ್ಬೇಕನ್ನೋ ರೈತರಿಗೆ ಏನ್ ಮಾರ್ಗದರ್ಶನ ಮಾಡ್ತೀರಾ? ಬಹಳ ಉತ್ತಮವಾದಂತಹ ಪ್ರಶ್ನೆ ಕೇಳಿದ್ರಿ. ಸಾಕಷ್ಟು ಇದರಲ್ಲಿ ಸರ್ಕಾರ ಆಗಲಿ ಇಲಾಖೆ ಆಗಲಿ ವಿಶೇಷವಾಗಿ ವಾಲ್ಮೀಕಿ ಸಂಸ್ಥೆ ಇದನ್ನ ಮೊದಲು ಗಮನಿಸಿತು. ಎಲ್ಲಿ ಗ್ಯಾಪ್ ಆಗ್ತಾ ಇದೆ, ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ಸರಿಯಾಗಿ ರೈತ ಅರ್ಥೈಸಿಕೊಳ್ತಾ ಇಲ್ಲ ಅನ್ನುವಂತಹದ್ದನ್ನ ವಿಶೇಷವಾಗಿ ನಮ್ಮ ನಿರ್ದೇಶಕರು ವಾಲ್ಮೀಕಿ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರು ಅವಲೋಕನ ಮಾಡಿ, ಓ ಇದರಲ್ಲಿ ಆ ಸಾಮಾನ್ಯ ರೈತನ ಭಾಷೆ ಬೇರೆ, ಈ ಅದ್ಭುತವಾದಂತಹ ಜ್ಞಾನ ಹೊಂದಿದ ಈ ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಭಾಷೆ ಬೇರೆ ಅನ್ನುವಂತಹದ್ದನ್ನು ಅರ್ಥೈಸಿಕೊಂಡು ಆ ಸಾಮಾನ್ಯ ರೈತನಿಗೂ ಈ ವ್ಯವಸ್ಥೆಯ ಮಾಹಿತಿ ತಲುಪಬೇಕನ್ನುವಂತಹದ್ದಕ್ಕೆ ಸಾಕಷ್ಟು ಕೆಳಗಿಳಿದು ಆ ರೈತನ ಮಟ್ಟದಲ್ಲೇ ಈ ನೀರಾವರಿ ವ್ಯವಸ್ಥೆಯನ್ನ ಅರ್ಥೈಸಲಿಕ್ಕೆ ಅವನದೇ ಆದ ಭಾಷೆಯಲ್ಲಿ ಇದನ್ನ ತಿಳಿ ಹೇಳ್ತಾ ಬಂದರು. ಇವತ್ತು ಟಿಎಂಸಿ ಅಂತ ಮಾತಾಡ್ತಾರೆ, ಕ್ಯೂಸೆಕ್ ಅಂತ ಮಾತಾಡ್ತಾರೆ, ಇವುಗಳನ್ನೆಲ್ಲ ನೀರಾವರಿ ಇಲಾಖೆಗೆ ಸರ್ವೇ ಸಾಮಾನ್ಯ ಶಬ್ದಗಳಿವು. ಅದು ಆ ಸಾಮಾನ್ಯ ರೈತನಿಗೆ ತಿಳಿತಾ ಇಲ್ಲಲ್ಲ ಎಷ್ಟೊಂದು ಇದಿದೆ. ವಿಶೇಷವಾಗಿ ನೀರಾವರಿಯ ಕರ ಆಕರಣೆಯಲ್ಲಿರಬಹುದು, ಅಲ್ಲಿ ಇವನಿಗೆ ಸಾಕಷ್ಟು ದ್ವಂದ್ವಗಳಿದ್ದು ಅವುಗಳನ್ನೆಲ್ಲ ಸರಳೀಕರಣಗೊಳಿಸ್ತಾ ಸಾಮಾನ್ಯ ರೈತನ ಭಾಷೆಗೆ ಅವುಗಳನ್ನು ವರ್ಗಾಯಿಸಿ ತಿಳಿ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದಿರಿ, ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಇಡೀ ಜಗತ್ತೇ ಸ್ತಬ್ಧಗೊಂಡಿತು, ಆದರೆ ಕೃಷಿ ವ್ಯವಸ್ಥೆ ನಿಂದಿರಲಿಲ್ಲ. ಕೃಷಿ ವ್ಯವಸ್ಥೆ ನಿರಂತರವಾಗಿ ತನ್ನ ಕಾರ್ಯದಲ್ಲಿ ತಾನು ತೊಡಗಿತು. ಯಾವ ಕೃಷಿಯಲ್ಲಿ ಇದ್ದಾನೋ ತನ್ನನ್ನು ತಾನು ತೊಡಗಿಸೋಣನು, ಯಾವುದೇ ರೋಗ ರುಜಿನಗಳ ಆತಂಕ ಕೂಡ ಅವನಿಗೆ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ವಾಲ್ಮೀಕಿಯ ನಿರ್ದೇಶಕರು ಕುರಿತು ಆ ಸಾಮಾನ್ಯ ರೈತನ ದೃಷ್ಟಿಯಲ್ಲಿಟ್ಟುಕೊಂಡು ನಾಲ್ಕನೆಯ ವರ್ಗದ ಒಬ್ಬ ಸಾಮಾನ್ಯ ರೈತನಿಗೆ ಯಾವ ರೀತಿಯಾಗಿ ಈ ಎಲ್ಲ ಮಾಹಿತಿಗಳು ಹೋಗಬೇಕನ್ನುವಂತಹದ್ದಕ್ಕೆ ಸುಮಾರು 100 ಪ್ರಶ್ನೆಗಳಿಗೆ ತಾವೇ ಅದನ್ನ ಅರ್ಥೈಸಿಕೊಂಡು ಆ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಅವುಗಳಿಗೆ ಸರಳೀಕರಣ ಭಾಷೆಯಲ್ಲಿ ಅವುಗಳಿಗೆ ಉತ್ತರವನ್ನು ಬರೆದಂತಹ ಒಂದು ಕೈಪಿಡಿಯನ್ನು ಚಿತ್ರದ ಮೂಲಕ ರಚಿಸಿ ಆ ರೈತನಿಗೆ ಈ ವ್ಯವಸ್ಥೆಯ ಪ್ರತಿಯೊಂದು ಅಂಶ ತಿಳಿಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲ ಅವರು ತರಬೇತಿಗೆ ಬಂದಾಗ ಆ ಕೈಪಿಡಿ ನೋಡಿ ಇಷ್ಟೊಂದು ಸರಳಿದೇನಾಯಿತು ಅನ್ನುವಂತಹದ್ದನ್ನು ಹೇಳ್ತಾರೆ. ಇಲ್ಲೇ ನಮ್ಮ ಇಂಜಿನಿಯರ್ಗಳು ವಿಶೇಷವಾಗಿ ಪ್ರಾಧ್ಯಾಪಕರಂತಿದ್ದಾರೆ ವಾಲ್ಮೀಕಿಯಲ್ಲಿ, ಅವರು ಈ ನೀರಾವರಿಯ ಒಂದು ತೆರಿಗೆ ಬಗ್ಗೆ ರೈತರಲ್ಲಿ ಹಾಗೂ ನೀರಾವರಿ ಇಲಾಖೆಯಲ್ಲಿ ಅನೇಕ ದ್ವಂದ್ವಗಳಿದ್ವು, ಅವುಗಳನ್ನು ಅವರದೇ ಆದ ಭಾಷೆಯಲ್ಲಿ ತಿಳಿಸಿ ಹೇಳಿದ್ದನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ನಾನು ಇಷ್ಟೊಂದು ಅನುಭವಿಕ ಇಷ್ಟಿದು ಅದ ನನಗನ್ನುವಂತಹದ್ದನ್ನು ನಾನು ಮಾಡಿದ್ದೆ, ಆದರೆ ಅಲ್ಲಿನ ಪ್ರಾಧ್ಯಾಪಕರು ತಿಳಿಸಿ ಹೇಳಿದ್ದು 1000 ಘನ ಮೀಟರ್ ನೀರಿಗೆ 12 ರೂಪಾಯಿ ಅನ್ನುವಂತಹದ್ದು ನೀರಿನ ಸೇವಾ ಶುಲ್ಕ ಭರಿಸಬೇಕು ಅನ್ನುವಂತಹದ್ದಿದೆ. ಇದನ್ನು ಯಾರೂ ಇವತ್ತಿನವರೆಗೂ ಹೇಳಿಕೊಟ್ಟಿದ್ದಿಲ್ಲ. ಅದು 1000 ಘನ ಮೀಟರ್ ಅಂದ್ರೆ ಎಷ್ಟಾಗ್ತದ ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ಇಲಾಖೆಯಲ್ಲಿ ಎಷ್ಟೋ ಜನ ಇದಕ್ಕೆ ಸಮರ್ಪಕವಾದ ಉತ್ತರ ಕೊಡಲಿಲ್ಲ. ವಾಲ್ಮೀಕಿಯ ಪ್ರಾಧ್ಯಾಪಕರು 1000 ಘನ ಮೀಟರ್ ಅಂದ್ರೆ ಎಷ್ಟು ಲೀಟರ್ ಆಗ್ತದ ಅನ್ನುವಂತಹದ್ದಕ್ಕೆ ಪರಿವರ್ತನೆಗೊಳಿಸಿದ್ರು. ಸಾಮಾನ್ಯ ರೈತನಿಗೆ ತಿಳಿ ಹೇಳಿದ್ರು 10 ಲಕ್ಷ ಲೀಟರ್ ನೀರು ಕೊಡ್ತಾ ಇದೆ ಸರ್ಕಾರ ನಿಮಗೆ, 10 ಲಕ್ಷ ಲೀಟರ್ಗೆ ನೀವು ಯಾವ ರೀತಿಯಾಗಿ ತೆರಿಗೆಯನ್ನು ಕೇಳ್ತಾ ಇದ್ದಾರೆ, ನಿಮಗೇನಾದರೂ ಐಡಿಯಾ ಇದೇನಾ ಅಂತ ಕೇಳಿದಾಗ 12 ರೂಪಾಯಿ ಕೇಳ್ತಾ ಇದ್ದಾರೆ. ತಾವು ಮಾರುಕಟ್ಟೆಯಲ್ಲಿ ಎಲ್ಲಾದರೂ ಪ್ರವಾಸಕ್ಕೆ ಹೋದ್ರೆ 20 ರೂಪಾಯಿಗೆ ಲೀಟರ್ ನೀರು ತಗೊಳ್ತೀರಿ ಅನ್ನುವಂಥದ್ದು ಹೇಳಿದಾಗ ಎಲ್ಲ ರೈತರು ಹೌದಲ್ಲ ಅಂತೇಳಿ ರಿಯಾಲಿಟಿ ಒಂದು ನೈಜ ಚಿತ್ರಣ ಆ ರೈತರಲ್ಲಿ ಮೂಡಿಬಂತು. ಒಬ್ಬ ಅನಕ್ಷರಸ್ಥ ರೈತನಿಗೂ ಕೂಡ ಈ ಮಾಹಿತಿ ತಲುಪಿದಾಗ 12 ಲಕ್ಷ ಲೀಟರ್ಗೆ ಸರ್ಕಾರ ಕೇವಲ 12 ರೂಪಾಯಿ ಕೇಳ್ತಾ ಇದೆಯಲ್ಲ, 10 ಲಕ್ಷ ಲೀಟರ್ಗೆ ಅನ್ನುವಂತಹದ್ದು ಕೇಳಿದಾಗ ಅವನು ತಾನಾಗೆ ಒಪ್ಪಿಕೊಂಡ. ಅಷ್ಟೇ ಅಲ್ಲ, 12 ಸರ್ಕಾರ ತಗೊಳ್ಳೋದಿಲ್ಲ, ಏನು ನೀವು ನೀರು ಬಳಕೆದಾರರೆಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡಿರು, ಅದರಲ್ಲೇ ಅದರ 75% ಆ 12 ರೂಪಾಯಿದಲ್ಲಿ 75% ನಿಮ್ಮ ಒಂದು ಆರ್ಥಿಕ ಸಬಲತೆಗಾಗಿ ಬಿಡ್ತಾ ಇದೆ ಸರ್ಕಾರ, ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಈ ಮಾಹಿತಿ ಹೋಗ್ತಾ ಇದೆ. ಬಹಳ ಸಂತೋಷ ಸುರೇಶ್ ಕುಲಕರ್ಣಿ ಅವರೇ. ವಾಲ್ಮೀಕಿ ಸಂಸ್ಥೆ ತುಂಬಾ ಅಭೂತಪೂರ್ವವಾಗಿ ರೈತ ಬಾಂಧವರಿಗೆ ಒಂದು ಮಾಹಿತಿ ನೀಡುವ ನಿಟ್ಟಿನೊಳಗೆ ಅವರಿಗೆ ಒಂದು ಅರಿವು, ಇವತ್ತು ಅರಿವೇ ಗುರು ಅಂತ ಹೇಳ್ತಾರೆ. ಈಗ ನಮಗೆ ಅರಿವು ಒಳಗೆ ಅರಿವಾದ್ರೆ ಮತ್ತಾರು ಹೇಳೋದು ಬೇಕಾಗಿಲ್ಲ, ನನ್ನ ಮನಸ್ಸು ತಾನೇ ನಿರ್ಧಾರ ಮಾಡುತ್ತೆ ನಾನು ಆ ಒಂದು ದಿಕ್ಕಿನಲ್ಲಿ ಹೋಗ್ಬೇಕು ಅಂತೇಳಿ. ಆ ನಿಟ್ಟಿನೊಳಗೆ ಅರಿವೇ ಗುರು ಅನ್ನೋ ನಿಟ್ಟಿನೊಳಗೆ ಏನು ವಾಲ್ಮೀಕಿ ಸಂಸ್ಥೆ ಆಗಲಿ ತಾವು ಒಬ್ಬ ಸಮನ್ವಯಕರಾಗಿ ರೈತ ಬಾಂಧವರಿಗೆ ಒಂದು ತಿಳಿ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತ ಬಾಂಧವರು ನಿಷ್ಕಪಟ